ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆ ಸೂಚನೆ. ಬಡವರಿಗೆ ಮನೆ ಒದಗಿಸಲು ಸರ್ಕಾರ ಆದ್ಯತೆ, ಸಚಿವ ವಿ ಸೋಮಣ್ಣ. ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತೆ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ಇದರಿಂದ ಜನಹಿತಕ್ಕಾಗಿ ಜಾರಿ. ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಲಿದ್ದೀರಿ ಕೃಷಿಯಲ್ಲಿ ನಿರತರಾದ ಮಹಿಳೆಯನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಬಾರಿಯಂಡ ಸ್ಮಿತಾ ಸಂಜನ್ ಅವರೊಂದಿಗಿನ ಸಂದರ್ಶನ. ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೆಳಗ್ರೆ ಅನಿಲ ಸಿಲಿಂಡರ್ಗಳು ಈಗ ಎಲ್ಲೆಡೆ ಕಾಣಿಸಿಕ್ತವೆ. ಇಲ್ಲದ ಮನೆ ಯಾವುದಂತ ಹುಡುಕ್ಬೇಕಷ್ಟೆ. ಹಳ್ಳಿಗಳಲ್ಲಿ ಈ ಹಿಂದೆ ತುಂಬಾ ಕಡೆ ಸಗಣಿ ಅನಿಲ ಘಟಕಕ್ಕೆ ಉತ್ತೇಜನ ನೀಡ್ತಾ ಇತ್ತು. ಆದರೆ ಇವತ್ತು ಕೆಲವೇ ಕೆಲವು ಜನ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಬಳಸ್ತಿದ್ದಾರೆ. ಇವತ್ತು ನಾವು ಮಾತನಾಡಿಸಿದೀವಿ ಮಡಿಕೇರಿ ತಾಲೂಕು ಬಾಡ್ಗ ಗ್ರಾಮದ ಬಾರಿಯಂಡ ಮತ್ತಿತರ ಸಂಗತಿಗಳನ್ನು ಇವತ್ತು ಪ್ರಸಾರ ಮಾಡ್ತಾರೆ. ದೊಡ್ಡದ ಮನೆಯಲ್ಲೇ ವಾಸ ಇದ್ದುಕೊಂಡು ಅವರ ಹವ್ಯಾಸ ಆಸಕ್ತಿಯನ್ನ ಮತ್ತೆ ಕೃಷಿಯಲ್ಲಿರುವ ನಿಮ್ಮ ಆಸಕ್ತಿ ಬಗ್ಗೆ ಉಲ್ಲೇಖ ಮಾಡಬಹುದು ನೋಡಿ. ನಮಸ್ಕಾರ, ನಾನು BCOM ಓದಿದ್ದೇನೆ ಪುತ್ತೂರಲ್ಲಿ. ನನ್ನ ಹವ್ಯಾಸಗಳಂದ್ರೆ ಕೃಷಿಗೆ ತುಂಬಾ ಒಲವು ಇದೆ. ತಂದೆಯವರು ಕೃಷಿಯೊಟ್ಟಿಗೆ ಸಹಾಯ ಮಾಡಿಕೊಂಡು ಅವರು ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಮಾಡ್ತಾ ಇದ್ದೇನೆ ಅಷ್ಟೇ. ನೀವು ಮದುವೆ ಆಗೋ ಸಂದರ್ಭದಲ್ಲಿ ನಿಮ್ಮ ಗೆಳತಿಯರಾಗ್ಲಿ, ನಿಮ್ಮ ಸಂಬಂಧಿಕರಾಗ್ಲಿ ಅಥವಾ ಮನೆಯವರಾಗ್ಲಿ ಕೃಷಿ ಕುಟುಂಬಕ್ಕೆ ಹೋಗ್ತಾ ಇದೆಯಲ್ಲ ಅನ್ನೋ ಚರ್ಚೆಗಳು ಇದ್ದೇ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯಕರವಾಗಿ ಚರ್ಚೆಗಳಾಗ್ತವೆ, ಕೆಲವೊಂದು ಸರಿ BCOM ಮಾಡ್ಕೊಂಡು ನೀನು ಹಳ್ಳಿ ಜೀವನ. ಖಂಡಿತ ಸರ್, ಸುಮಾರು ಜನ ಹೇಳಿದ್ರು ನನಗೆ. ಅಂದ್ರೆ ತಂದೆಯವರು ಕೃಷಿ ಇದ್ರಲ್ಲಿ ಇರೋದ್ರಿಂದ ಪುನಃ ಅಲ್ಲಿ ಹೋಗಿ ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾರೆ, ಸಾಯಂಕಾಲ 5 ಗಂಟೆಗೆ ಹಿಂದೆ ವಾಪಸ್ ಬರ್ತಾರೆ. ಪುನಃ ಅದೇ ಫೀಲ್ಡ್ ಆಗಿದ್ದೇನೆ ಇಲ್ಲಿ ಕೃಷಿ ಇದ್ರಲ್ಲಿ. ಭೂಮಿ ತಾಯಿ ನಿಮ್ಮನ್ನ ಕರೆಸಿಕೊಂಡದಲ್ಲೇ, ಅದೊಂದು ಯೋಗ. ಎಲ್ಲರೂ ಕೃಷಿಕರಾಗಕ್ ಆಗುದಿಲ್ಲ, ಎಲ್ಲರೂ ಹಳ್ಳಿ ಜೀವನ ಅನುಭವಿಸೋಕ್ಕೂ ಆಗುದಿಲ್ಲ. ಕೆಲವೊಂದ್ಸರಿ ಬೇರೆ ಬೇರೆ ರೀತಿ ಅರ್ಥ ಕೊಡ್ತಾರೆ. ಪೇಟೆ ಜೀವನದ ವರ್ಣವನ್ನ ನೋಡಿದ್ರೆ ಎಷ್ಟೋ ಜನಗಳಿಗೆ ಯಾಕಾದ್ರೂ ಬಂದ್ವಿ ಅನ್ನೋ ತರ ಹೋಗಿರೋರು ಮಾತಾಡಿದೆ. ಅದರಲ್ಲೂ ಬೆಂಗಳೂರಿನಂತ ಮಹಾ, ನೀವು ಏನು ಅರ್ಥೈಸ್ಕೊಳ್ಬಲ್ರಿ? ಹಳ್ಳಿ ಜೀವನ ಅಂದ್ರೆ ನಮಗೆ ಬೇಕಾದಾಗಿ ಇರ್ಬೋದು ಸರ್. ನಾವೀಗ ಬೆಂಗಳೂರಿಗೆ ಹೋದ್ರೆ ಒಂದು ದಿವಸದಲ್ಲಿ ಹಿಂತಿರುಗಿ ಬರುವ ಅಂತ ಆಗುತ್ತೆ. ಅಲ್ಲಿನ ಪೊಲ್ಯೂಷನ್ ಇರ್ಬೋದು, ವೆಹಿಕಲ್, ನಾಯಿ ಜೊತೆ ಇರೋದು, ನಮ್ಮ ಹೂವಿನ ಗಿಡ, ಮಕ್ಕಳಂದ್ರೆ ಆಟ ಆಡ್ಲಿಕ್ಕೆ ಸ್ಪೇಸ್ ಎಲ್ಲ ಇರುತ್ತೆ. ಹಾಗಾಗಿ ಹಳ್ಳಿ ಜೀವನನೇ ಹಿತ ಅಂತ ಅನಿಸುತ್ತೆ ನನಗೆ. ನೋಡಿ, ವಿಚಾರಗಳನ್ನ ನಾವು ಸ್ವೀಕರಿಸೋದ್ರ ಮೇಲೆ ಸಂಗತಿಗಳು, ಕೆಲಸಗಳು, ತೋಟದ ಕೆಲಸಗಳಲ್ಲೂ ಭಾಗಿಯಾಗುವ ಸಂದರ್ಭಗಳು ಬರ್ತವೆ. ಇನ್ನು ಕೊಟ್ಟಿಗೆದು ದನಕರುಗಳದನು ಅದು ಸಹ ಬಂದೇ ಬರುತ್ತೆ. ಹೇಗೆ ನೀವು ಸಮಯವನ್ನ ಜೋಡಿಸಿಕೊಂಡು ಭಾಗಿಯಾಗ್ತೀರಿ? ಮನೆ ಕೆಲಸ ಎಲ್ಲ ಮಾಡ್ತೇನೆ ನಾನು. ಬೇಗ ಅಡಿಗೆ ಮುಗಿಸ್ಬಿಟ್ಟು ನನಗೆ ಸುಮಾರು ಹವ್ಯಾಸಗಳಿದೆ. ನಾನು ಹೊಲಿಗೆಯಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತೇನೆ, ಟ್ಯಾಟಿಂಗ್, ಕ್ರಾಸ್ ಸ್ಟಿಚ್ ಅಂತೆಲ್ಲ ಹೇಳಿ. ಸೊ ಅದು ಮುಗಿಸ್ಬಿಟ್ಟು ಸಾಯಂಕಾಲ ಪುನಃ ಸಾಯಂಕಾಲದ್ದು ಎಮ್ಮೆಗಳು ಹೇಗಿದಾವೆ ಅನ್ನೋದು ನೋಡೋದು ಅಥವಾ ಹಾಲಿಂಡೋದು, ಅನಿವಾರ್ಯ ಇದ್ದಾಗ ಬೇರೆ ಬೇರೆ ಕೆಲಸಗಳನ್ನ ನಿಭಾಯಿಸೋದು. ಸೊ ನಮ್ಮ ಅತ್ತೆಯವರು ಇದ್ದಾರೆ ಸರ್, ಅವರು ಅದನ್ನೆಲ್ಲ ನೋಡ್ಕೊಳ್ತಾರೆ, ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಆ ವಿಷಯದಲ್ಲಿ ಎಲ್ಲ ಕೊಡ್ತಾರೆ. ತೋಟಕ್ಕೂ ಹೋಗಿ ಬರ್ತೀರಲ್ವಾ? ತೋಟಕ್ಕೆ ಅಂದ್ರೆ ಸೀಸನ್ ಟೈಮ್ ಅಲ್ಲಿ ಹೋಗ್ತೇವೆ ಸರ್, ಆಳುಗಳು ತುಂಬಾ ಇರೋಗ ಕಾಫಿ ಟೈಮ್ ಅಲ್ಲಿ ಎಲ್ಲ ನಾನು ಮತ್ತೆ ನನ್ನ ಕೋ ಸಿಸ್ಟರ್ ಹೋಗಿ ಹೆಲ್ಪ್ ಮಾಡ್ತೇವೆ ಅವರಿಗೆ. ಹೆಲ್ಪ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರೊಟ್ಟಿಗೆ ಇಲ್ಲದೋದ್ರೆ ಎಲ್ಲ ಚೆಲ್ಕೊಂಡು ಮಾಡ್ಕೊಂಡು ಕುಯ್ತಾರೆ. ಸೊ ಅವ್ರನ್ನ ಸೂಪರ್ವೈಸ್ ಮಾಡೋದು, ಹೆರ್ಕೊಳಕ್ ಹೇಳೋದು, ಮರದಲ್ಲಿರೋ ಕಾಫಿನ ಕುಯ್ಕೊಳಕ್ ಹೇಳೋದು, ಅದೆಲ್ಲ ಮಾಡ್ತೇವೆ. ಹೇಳ್ತಾ ಹೋದ್ರೆ, ನಾವು ಕೇಳ್ತಾ ಹೋದ್ರೆ ಸುಮಾರು ಇದಾವೆ. ನೀವು ಮಾಡೋದನ್ನ ನಾವು ಹೆಕ್ಕಿ ಹೆಕ್ಕಿ ಕೆದಕಿ ಕೆದಕಿ ತೆಗೆದ್ರೆ ಗೋಕೆಗೆ ದಾರಿ ಮಾಡಿಕೊಟ್ಟೆ ಕೊಡುತ್ತೆ ಅಲ್ರಮ್ಮ? ಹೌದು ಸರ್, ಖಂಡಿತ. ನಾವು ಮಾತಾಡ್ತಾ ಇದ್ವಿ ಗೋಬರ್ ಅನಿಲ ಘಟಕ. ಗೋಬರ್ ಗ್ಯಾಸ್ ಅಂದ್ರೆ ಸ್ವಲ್ಪ ಮಂದ ಗ್ಯಾಸ್ ಆಗಿರುತ್ತೆ ಸರ್, ಇದ್ರ ಹಾಗೆ ಬರೋದಿಲ್ಲ, ಎಲ್ ಪಿ ಜಿ ತರ ಸ್ವಲ್ಪ ಆಗುತ್ತೆ. ಗೋಬರ್ ಗ್ಯಾಸಿನ ಸ್ಟೌವ್ ಬೇರೆ ಮತ್ತೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸ್ಟೌವ್ ಬೇರೆ ಇದ್ದಿರತ್ತಲ್ವಾ? ಹೌದು ಸರ್, ಬೇರೆ ಬೇರೆ ಇದೆ. ಈಗ ಅದ್ರದ್ದು ಎರಡು ಬರ್ನರ್ ಇದೆಯಾ, ನಾಲ್ಕು ಬರ್ನರ್ ಇದೆಯಾ, ಹೇಗೆ ಅನಿಲ ಘಟಕದ ಅನಿಲವನ್ನ ಉಪಯೋಗಿಸ್ಕೊಳ್ತೀರಾ ಹೇಗೆ? ಖಂಡಿತ ಉಪಯೋಗಿಸ್ಕೊಳ್ತೇವೆ. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ಬೆಂಕಿ ಒಲೆ ಆಗ್ಲಿ ಅಥವಾ ಸೌದೆ ಒಲೆ ಆಗ್ಲಿ, ಗೋಬರ ಅನಿಲ ಘಟಕದ್ದಾಗ್ಲಿ, ಒಂಥರ ಅಡಿಗೆ ರುಚಿಯಾಗಿರುತ್ತೆ, ಹಿತವಾಗಿರುತ್ತೆ, ಇನ್ನು ಬೇರೆ ಬೇರೆ ರೀತಿಯ ಪ್ರಯೋಜನ ಅಂತ ಅನ್ಕೊಂಡು ಮಾತಾಡೋದಿದೆ. ಎಲ್ ಪಿ ಜಿ ಸಿಲಿಂಡರ್ದು ಗ್ಯಾಸ್ ಸಖತ್ತಾಗಿ ಶಾಖ ಕೊಡುತ್ತೆ. ಎಲ್ ಪಿ ಜಿ ಅಲ್ಲಿ ಬೇಗ ಬೇಯುತ್ತೆ, ಒಂದು ಅನ್ನ ಆಗ್ಬೇಕಾದ್ರೂ ಒಂದು 10 ನಿಮಿಷದಲ್ಲಿ ಆಗುತ್ತೆ. ಆದ್ರೆ ನಮ್ಮ ಗೊಬ್ಬರ ಗ್ಯಾಸ್ ಅಲ್ಲಿ ಒಂದು ಬೇರೆ ತರ ಇರುತ್ತೆ, ಇದು ಬೇಗ ಬೇಯೋದ್ರಿಂದ ಸ್ವಲ್ಪ ತಡ್ಡಿ ತಡ್ಡಿಯಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಅನಿಸಿರ್ಲಿಕ್ಕಿಲ್ಲ ಅಲ್ವಾ? ಖಂಡಿತ ಇಲ್ಲ ಸರ್. ಅದಕ್ಕೆ ಕಾರಣಗಳು ಏನಿರಬಹುದು ಅಂದ್ರೆ, ಈಗ ಎಲ್ ಪಿ ಜಿ ಗ್ಯಾಸ್ ಕ್ರಯನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಇದು ನಮಗೆ ಈಗ ಫ್ರೀ ಆಗಿ ಸಿಕ್ಕೋದ್ರಿಂದ ಯಾಕೆ ವೇಸ್ಟ್ ಮಾಡೋದು, ಉಪಯೋಗಿಸುವಂತ ನಮ್ಮಲ್ಲಿ ಆಗಿದೆ. ಮತ್ತೆ ಅನುಕೂಲಗಳ ಬಗ್ಗೆ ನೀವು ಗಮನಿಸಿರೋದ್ರಿಂದ ಅದನ್ನ ತಪ್ಪದೆ ಬಳಸ್ತಿದ್ರೆ ಇಲ್ಲಿನೂ ಈಗ ಪಾತ್ರೆ ಅಥವಾ ಬೇರೆದೆಲ್ಲ ಮಸಿ ಏನು ಆಗುದಿಲ್ಲ ಅಲ್ವಾ? ಮಸಿ ಆಗಲ್ಲ ಸರ್. ಮತ್ತೆ ಈಗ ಏನಾದರೂ ನಿರ್ವಹಣೆಯಲ್ಲಿ ಆಗಿಂದಾಗೆ ಕಟ್ಕೊಳ್ಳೋದಾಗ್ಲಿ ಅಥವಾ ಪೈಪ್ ಸರಿಪಡಿಸೋದು ಮತ್ತೊಂದು ಮಗದ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವಲ್ವಾ? ಕೆಲಸಗಳು ಇರುತ್ತೆ ಸರ್, ಕೆಲವೊಮ್ಮೆ ಪೈಪ್. ಮಳೆಗಾಲದ ಸಂದರ್ಭದಲ್ಲಿ, ಚಳಿಗಾಲ ಬೇಸಿಗೆಯಲ್ಲಿ ಹೇಗೆ ಗ್ಯಾಸ್ ಬರುತ್ತೆ? ಮಳೆಗಾಲದಲ್ಲಿ ಸ್ವಲ್ಪ ವೀಕ್ ಆಗಿರುತ್ತೆ. ನೀವು ಬಳಕೆ ಮಾಡಿಕೊಂಡಿದ್ರೆ ತಿಂಗಳಿಗೆ ಎಷ್ಟು ಬೇಕಾಗ್ತಿತ್ತು? ಈಗ ಗೋಬರ್ ಅನಿಲ ಘಟಕದ್ದು ಅನಿಲ ಉಪಯೋಗಿಸ್ಕೊಳ್ತಾ ಇದ್ರಲ್ಲ, ಈಗ ಎಷ್ಟು ಬಳಕೆ ಆಗ್ತಾ ಇದೆ? ನಮಗೆ ಬರೀ ಎಲ್ ಪಿ ಜಿ ಆದ್ರೆ ವರ್ಷಕ್ಕೆ 12 ತಿಂಗಳಿಗೆ ಬರುತ್ತೆ ಇಲ್ಲಿಂದ್ರೆ, ನಮಗೆ ಇದು ಉಪಯೋಗಿಸೋದ್ರಿಂದ. ನಿಮ್ಮ ಸಹಕಾರ ಇರೋದ್ರಿಂದ, ನಿಮ್ಮ ಸಮ್ಮತಿ ಇರೋದ್ರಿಂದ ಗೋಬರ್ ಅನಿಲ ಘಟಕ ಸುಸ್ಥಿತಿಯಲ್ಲಿ ಇದೆ, ಬಳಕೆ ಆಗ್ತಾ ಇದೆ. ನೀವೇನಾದರೂ ಸಿಟ್ಟು ಮಾಡ್ಕೊಂಡು ಬೇಸರ ಮಾಡ್ಕೊಂಡು ಅಥವಾ ಒಲ್ಲದ ಮನಸ್ಸಿನಿಂದ ಅಡುಗೆ ಮಾಡ್ತಾ ಇದ್ರೆ ಅದು ಯಾವಾಗೂ ನಿಂತು ಹೋಗ್ಬಿಡ್ತಿತ್ತು. ನಿಮ್ಮ ಸಹಮತ ಈ ನಿಟ್ಟಿನಲ್ಲಿ ಇರೋದ್ರಿಂದಲೇ ಅದು ಸುರಕ್ಷಿತವಾಗಿದೆ, ಅದು ಬಳಕೆ ಆಗ್ತಾ ಇದೆ. ಸಹಜ ಅದು, ಪುರುಷರು ಏನು ಯಾವಾಗ ಒಂದ್ಸಾರಿ ಅಡುಗೆ ಮಾಡ್ಬೋದು, ಆದರೆ ಮಹಿಳೆಯರು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಇರಬೇಕು. ಅದರ ಆಗುವ ಬೇರೆ ಬೇರೆ ಕಡೆ ನೋಡಿದಿರಲ್ಲ, ನಿಮ್ಮ ಸಂಬಂಧಿಕರ ಮನೆಗಳಲ್ಲಿನೂ ಗೋಬರ್ ಅನಿಲ ಘಟಕಗಳು ಇದ್ದಿರಬೇಕು. ಅಲ್ಲಿಯ ಪರಿಸ್ಥಿತಿ ನಿಮ್ಮದಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ? ನಾನು ಸಣ್ಣದಿರುವಾಗ ನಮ್ಮ ತಾಯಿ ಮನೆಯಲ್ಲೂ ಹಾಕಿಸಿ ನಾಶ ಆಗ್ಬಿಟ್ಟಿದೆ. ಈಗ ಇದನ್ನ ನೋಡುವಾಗ ತುಂಬಾ ಖುಷಿ ಆಗುತ್ತೆ, ಇಲ್ಲಿ ನಮಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಅಂದ್ರೆ ಮುಖ್ಯವಾದ ಸಂಗತಿ. ಹೀಗೆ ಬಹುದಿನಗಳ ಕಾಲ ನಮ್ಮ ವ್ಯವಸ್ಥೆಯಿಂದ ಪ್ರಯೋಜನ ಮಾಡ್ಕೊಳ್ಳೋದಿದೆಯಲ್ಲ, ಅದು ಗಮನ ಹರಿಸ್ತಾ ಹೋಗ್ತಾ ಇದೀರಲ್ವಾ? ಹೌದು ಸರ್, ಮಕ್ಕಳಿಗೂ ತುಂಬಾ ಖುಷಿ ಇದೆ ಇಲ್ಲಿ ಇರೋದು, ತುಂಬಾ ಸಂತೋಷ ಪಡ್ತಾರೆ ಅವರು. ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿರುವ ಮಕ್ಕಳು ಕೆಲವೊಂದ್ಸಾರಿ ಹೇಳಿಸ್ಕೊಳ್ದಲ್ಲೇ ಕೆಲಸ ಮಾಡ್ತಿರ್ತಾರೆ, ಕೆಲವೊಂದ್ಸಾರಿ ನಾವು ಹೇಳಬೇಕು, ತಪ್ಪೇನಿಲ್ಲ. ಓದೋದೊಂದಾಯ್ತು, ಮತ್ತೆ ಅವರ ಕೆಲಸಗಳು ಅವರ ಇತಿಮಿತಿಯಲ್ಲಿನೂ ಸಣ್ಣ ಪುಟ್ಟ ಕೆಲಸಗಳನ್ನಾದ್ರೂ ಮಾಡ್ತಾ ಮುಂದೆ ಜವಾಬ್ದಾರಿಗಳನ್ನ ಹೊತ್ಕೊಂಡು ಕಾರ್ಯ ಮಾಡ್ತಾ ಹೋದ್ರೆ ಅನುಕೂಲ. ಕೇಳಿದ್ರೆ ಮಡಿಕೇರಿ ತಾಲೂಕು ಬಾಡಗ ಗ್ರಾಮದ ಬಾರಿಯಂಡ ಸಂಜನ್ ಅವರ ಪತ್ನಿ ಬಾರಿಯಂಡ ಸ್ಮಿತಾ ಸಂಜನ್ ಅವರ ಜೊತೆಗೆ ಇದುವರೆಗೂ ನಾವು ಮಾತನಾಡಿದ ಸಂಗತಿಗಳನ್ನ ಆಲಿಸ್ಕೊಂಡ್ರಿ. ಅದು ಕಷ್ಟ ಇಲ್ಲ, ಎಂತೆಂತ ಕಷ್ಟದ ಪರಿಸ್ಥಿತಿಯಲ್ಲೂ ಜನ ಜೀವನ ಮಾಡೋದಿದೆ. ಹಳ್ಳಿ ಕಷ್ಟ ಅಂತ ಅನ್ಕೊಂಡ್ರೆ ಕೆಲಸ ಮಾಡಿಕೊಂಡು ಯಾಕಾದ್ರೂ ಇಲ್ಲಿ ಬಂದ್ವಿ ಅಂತ ಅನ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಹಳ್ಳಿಗೆ ಮರಳಿರೋದನ್ನ ನಾವು ನೋಡ್ತಿದ್ದೀವಿ. ಪ್ರೀತಿಪಟ್ಟು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ನೀವಿರುವ ಪರಿಸರವೇ. ಕೃಷಿ ಮಾಹಿತಿ. ಕೃಷಿಯನ್ನ ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣಿಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕಾಗೋದಿಲ್ಲ. ಕೃಷಿಕರು ಸಹ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿ ಇದ್ದರೆ ಜನ ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ. ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವ? ಈ ಗೀತೆಯನ್ನು ಹಾಡಿದರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು. ಕೃಷಿಯೇ ಜೀವ, ಕೃಷಿಯೇ ದೈವ, ಹಳ್ಳಿಗರಿಗೆಲ್ಲ ಸುರಿನ ಕಾಯಕ ಕೃಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ, ಚಹಸುರಿನ ಕಾಯಕ ಕೃಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ, ಮಾಡಿ ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಕುಲ ತಾಯವಾ ಬಿಡಬೇಡಿ ಬೇಯವಾ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ದಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕ ಪಾರ್ಚ್ಮೆಂಟ್ 13,100 ರೂಪಾಯಿಂದ 13,500 ರೂಪಾಯಿ, ಅರಬಿಕ ಚೆರಿ 6,550 ರಿಂದ 6,800 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 8,400 ರಿಂದ 8,500 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಂದ 48,500 ರೂಪಾಯಿ, ಹಸಿ ಶುಂಠಿ ದರ 1,800 ರೂಪಾಯಿಯಿಂದ 2,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಸಂಗತಿಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜವನ ಕೇಳಲಿದ್ದೀರಿ. ರೈತ ಬಾಂಧವರಿಗೆ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ರಕ್ತದಾನ ಶಿಬಿರ ನಡೆತ. ಶಿಬಿರನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ ಉದ್ಘಾಟನೆ ಮಾಡಿದವು. ಅಲ್ಲಿಂದ ಮಾತಾಡಿ ದಾನಗಳ್ಳಿ ರಕ್ತದಾನ ಮಹಾಶ್ರೇಷ್ಠ ದಾನ ಅವಟು ತರಯ್ಯವು ಮಾತಾಡಿ ವಿಜ್ಞಾನ ಎಷ್ಟೇ ಮುಂದುವರೆದರೂ ರಕ್ತಕ್ಕೆ ಸರಿ ಹೊಂದುವ ಮತ್ತೊಂದು ವ್ಯವಸ್ಥೆ ಇಲ್ಲೇ, ಒಬ್ಬ 94 ಯೂನಿಟ್ ರಕ್ತನ ಜೋಡಿಸೋಳು. ಕಾರ್ಯಕ್ರಮದಲ್ಲಿ NCC 19ನೇ ಬೆಟಾಲಿಯನ್ನ ಲೆಫ್ಟಿನೆಂಟ್ ಕರ್ನಲ್, ನೆಹರು ಯುವ ಕೇಂದ್ರ ಯೋಜನಾ ವ್ಯವಹಾರಂಗೆ ಕ್ರೀಡಾ ಸಚಿವಾಲಯ, ಜಿಲ್ಲಾ ಯುವ ಒಕ್ಕೂಟ, ತಾಲೂಕು ಯುವ ಒಕ್ಕೂಟ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಮರಗೋಡು ಭಾರತೀ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ಜಿಲ್ಲಾ ಮಟ್ಟದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಈ ಸತಿನ ಕೊಡಗಿನ ಸುಗ್ಗಿ ಹಬ್ಬ ಹುತ್ತೇರಿ ಹಬ್ಬಕ್ಕೆ ದಿನ ಗೊತ್ತಾಟು. 20 ನಿಮಿಷಕ್ಕೆ ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ನೆರೆ ಕಟ್ಟುದು. 8:20ಕ್ಕೆ ಕದ್ರಹಳ್ಳಿ, ಅಂದು ರಾತ್ರಿ 7:50ಕ್ಕೆ ನೆರೆ ಕಟ್ಟುದು. 8:50ಕ್ಕೆ ಕದ್ರು ತೆಗೆಯೋದು ಪಾಲಿಕ್ಲಿನಿಕ್ಲಿ. ಇದೇ ತಿಂಗಳ 28, 29 ಹಂಗೆ 30ಕ್ಕೆ ಡಾಕ್ಟರ್ ಗೈರುದು ಲೈಸಿಟ್ಟು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ. ಪ್ರಾಧಿಕಾರದ ಅಧ್ಯಕ್ಷ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಬರುವ ತಿಂಗಳ 7 December ಬೆಳಿಗ್ಗೆ ಈ ಎಲ್ಲವರ ಕೂಡು ಕೂಟಲಿ. ಇದೇ ಸುರ್ಣಸಲ ಕೊಡವ ವಾಲಕ ತಾಟು ನಮ್ಮೆತ್ತ ಹೇಳುವ ವಿಶೇಷ ಕಾರ್ಯಕ್ರಮ ಬರುವ ತಿಂಗಳ 6 December ನಡೆದಿದೆ. ಭಾಗವಹಿಸಿಕೆ ಕುಸಿರವು. ತಾರೀಕು 2ರೊಳಗೆ ಹೆಸರು ಕೊಡೋಕ್ಕೆ ಬೆಳಿಗ್ಗೆ 10 ಗಂಟೆಗೆ ಆಟೋಟ ಪೈಪೋಟಿ ನಡೆದೈತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ತಿಳಿಸೋಳು. ಜಿಲ್ಲಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಸಭಾಪಡಲಿ ಜಿಲ್ಲಾ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮ ಏರ್ಪಾಡಾಟು. ಕೊಡು ಅಂಚೆ ಅದಲ ಸಭೆ ನಡೆದಿದೆ. ಮಡಿಕೇರಿ ಸರ್ಕಾರಿ 1ನೇ ದರ್ಜೆ ಕಾಲೇಜು ಇವರ ಕಡೆಯಿಂದ ಶ್ರೀ ಬಗಂಡೀಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂಗೆ ನಡೆಸಿಕೊಂಡು ಬರ್ತಿರುವ ಸಂರಕ್ಷಣೆ ಕಾರ್ಯಕ್ರಮ ಕುಡಿಯುವ ನೀರು ಬೀದಿ ದೀಪ ಸೇರಿದಂಗೆ ಸುಮಾರು 200 ಲಕ್ಷ ರೂಪಾಯಿ ಖರ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಇಂದು ಶನರ ದಿನಾಚರಣೆಯನ್ನು ಆಚರಣೆ ಮಾಡುವ ಪ್ರಯುಕ್ತ ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ತಿಳಿಸೋಳು. ಪಟ ಇರುವ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ನಡೀತಾ 250 ಹಾಡಿಗಳಲ್ಲಿ ಮತದಾರರ ನೋಂದಣಿ ಅಭಿಯಾನ ನಡೀತಾ ಹುಟ್ಟುತ್ತ ಸಮಗ್ರ ಗಿರಿಜನ ಯೋಜನಾ ಸಮನ್ವಯ ಅಧಿಕಾರಿಗ ತಿಳಿಸೋಳು. ಮೀನುಗಾರಿಕೆ ಇಲಾಖೆಯ ಕಡೆಯಿಂದ ಕೊಡುವ ಮೀನು ಹಿಡಿಯುವ ಬೋಟ್ ಹಂಗೆ ಬೇಕಾದ ಹತ್ಯಾರಗಳ ಶಸ ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ತೂಕು ಮುಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿ ನಲತ್ತು ವಿರಾಜಪೇಟೆ ಕೊಡವ ಸಮಾಜದ ಸಾಕಾರತ್ತು ಇದೇ ಆದ್ಯ ಆಯ್ತು. ಕೊಡವ ವಾಲಗ ದಾಟು ನಮ್ಮ ದಂಡ ಆಡ್ತಾ ಇರುವ ದಂಡ 328-347-08. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಬೇಕರಿ ಪ್ರಿಯರಿಗಾಗಿ ಸ್ಯಾಮ್ಸ್ ಬೇಕರಿ ಹೌಸ್ ಮೇನ್ ರೋಡ್ ನಾಪಕ್ಲೋ. ಈ ನವೆಂಬರ್ ನಲ್ಲಿ ಅಭಿಲಾಷ್ ಸ್ಟೋರ್ ನಲ್ಲಿ ಯಾರು ನೀಡದ ಬಂಪರ್ ಆಫರ್ ಗಳು. ಎಲ್ಲಿ ಖರೀದಿಸುವಾಗ 20% ಡಿಸ್ಕೌಂಟ್, ಹೀರೋ ಸೈಕಲ್ ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಉಳಿಯಿಲ್ ಇರಿಟಿ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನಿರತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920005. ನಾಗ ಹರಕೆ, ತಲೆಮುಡಿ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಮಡಿಕೇರಿಯ ಕ್ಷೇತ್ರವರೆಗೆ ಸಣ್ಣ ಉದ್ದಿಮೆದಾರರ ಹಾಗೂ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980998115. ಕಾಳಿಮಾಡ ದಿನೇಶ್ ನ ಚಪ್ಪ ನಿರ್ದೇಶನ ಹತ್ರ ಕೊಡವಪಾಜರ ಸಿನಿಮಾ ನೆಲ್ಚಿ ಬೋಳಿ ಗೋಣಿಕೊಪ್ಪ ಪನ್ನಂಪೇಟೆ ಮೇನ್ ರೋಡ್ ಉಳ್ಳ RK ಕನ್ವೆನ್ಷನ್ ಹಾಲ್ ಯಶಸ್ವಿ ಪ್ರದರ್ಶನ ಕಂಠಪತ್ 6 ಗಂಟೆಗೆ ಪ್ರದರ್ಶನ ಕಾಂಬ ಬಾರಿ ನೋಟಿ ಕೊಡವ ಸಿನಿಮಾ ನೆಲ್ಚಿ ಬೋಳಿ. ಮೈಂಡ್ ಅಂಡ್ ಮ್ಯಾಟರ್ ಸಂಸ್ಥೆ ವತಿಯಿಂದ ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕಫೆಯಲ್ಲಿ ಇದೇ November 25 ಡಿಸೆಂಬರ್ 9 ಮಾನಸಿಕ ಆರೋಗ್ಯ 83-44-21. ಆಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಿಳಿಕು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ವಿ ಬಾಡಗ ನಿವಾಸಿ ಅಪ್ಪಂಡೆರಂಡ ಪೌತಿ ಪೂವಯ್ಯ ಅಂಗಡ ಮೋವ ಸಾಬು ಗಣಪತಿ ಅಂಗ ಇಂದು ಸ್ವಂತ ಮನೆಯಲ್ಲಿ ನರ್ಪಾಂದು ಒಕ್ಕಕರ ಅರ್ಚಿಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದೇಂಡುಳ್ಳ ತೈಲಪ್ಪಂಡ ಕವನ್ ಕಾರ್ಯಪ್ಪ. ಅಸಂಘಟಿತ ಕಾರ್ಮಿಕಗಳ ಮಕ್ಕಳಿಗೆ ಸ್ಕೂಲ್ ಕಿಟ್ ಕೊಡುತ್ತ ಶಾಸಕಾಂಗ. ಸುದ್ದಿ ವಿವರ ಇಕ್ಕಾಕಲೆ ಮತದಾರಂಗಡ ಪಟ್ಟಿಲ್ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ನಡೆದನುಂಡು. 18 ಬಯತ ದುಂಬುನೋ ಹೆಚ್ಚಿಟ್ಟಿದೆ. ವಿರಾಜಪೇಟೆ ತಾಲೂಕಲ್ಲಿ 96, ಮಡಿಕೇರಿ ತಾಲೂಕಲ್ಲಿ 66, ಪಿಂಜ ಸೋಮರಪೇಟೆ ತಾಲೂಕಲ್ಲಿ 88 ಹಾಡಿ ಉಂಡು. ಸುಮಾರು 58,000 ಏರ ಸಂಖ್ಯೆಯ ಜನ ವಾಸ ಉಂಡು. ಕಾಡಲ್ಲಿ ವಾಸ ಮಾಡಿಂಡುಳ್ಳ ಮೂಲ ನಿವಾಸಿಗಳ ನೋಂದಣಿ ಆಯ್ತುಳ್ಳನತ್ತ ಕಟ್ಟಡ ಪಿಂಜ ಬಾರೆ ನಿರ್ಮಾಣ ಕಾರ್ಮಿಕಂಗಡ ಮಕ್ಕಳಿಗೆ ಪಿಂಜ ಅಸಂಘಟಿತ ಕಾರ್ಮಿಕಂಗಡ ಮಕ್ಕಳಿಗೆ ಕಾರ್ಮಿಕ ಇಲಾಖೆಯ ಕೊಡಪನ್ನತ್ತ ಸ್ಕೂಲ್ ಕಿಟ್ಟಿನ ಶಾಸಕಗಳನ್ನ KG ಬೋಪಯ್ಯ ಪಿಂಜ ಅಪ್ಪಚುರಂಜನ್ ಇಂದು ಅನ್ನನೆ ಶಾಸಕ ಅಪ್ಪಚುರಂಜನ್ ತಕ್ಕ ಪರಿಯೋಂಚಿ ಕಾರ್ಮಿಕಂಗಡ ಮಕ್ಕಳ ಸರ್ಕಾರದ ಸೌಲಭ್ಯತನ ಬಳಸಿ ಉಂಡು ವಿಷಯಕ್ಕೆ ಏರ ಒತ್ತಾಸ ಕೊಡ್ಪಂಡ ಕೂಟಕ್ಕೆ ದೇಶತ್ರ ಬಳಸಕ್ಕೆ ಸಂಶೋಧನೆ ಮಾಡುವನ್ನತ ವಿಷಯತ್ರ ಬಗ್ಗೆ ಜ್ಞಾನ ಮಾಡುಂಡು ಸೋಮರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ KV ಸುರೇಶ್ ಅಣ್ಣಿಚಿ. ಜಿಲ್ಲರ ಶಾಲಾ ಶಿಕ್ಷಣ ಪಿಂಜ